ಸಾಂಸ್ಥಿಕ ಕ್ವಾರಂಟೈನ್ ಇಲ್ಲ, ಆರೋಗ್ಯ ಸಚಿವ ಡಾ ಸುಧಾಕರ್. ರಾಜ್ಯದಲ್ಲಿ ಉಂಟಾಗಿರುವ ಅತಿವೃಷ್ಟಿ ಕುರಿತಂತೆ ಕೇಂದ್ರ ತಂಡದಿಂದ ಮುಂದುವರಿದ ಅಧ್ಯಯನ, ನಾಳೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ. ಮತ್ತು ಕೇಂದ್ರ ಮುಂಗಡಪತ್ರ ಕುರಿತಂತೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿವಿಧ ಸಂಘಟನೆಗಳ ಜೊತೆ ಸಮಾಲೋಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ. ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ. ಉನ್ಕೊ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೈನ್ ಕರ್ನೆ ಸೇ ಪಹಲೆ ಉನ್ಹೇ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ. ಜಿನ್ಹೇ ಬುಖಾರ್, ಖಾಂಸಿ ಯಾ ಸಾಂಸ್ ಕಿ ತಕ್ಲೀಫ್ ಹೋ ರಹೀ ಹೋ, ಉನ್ಕೆ ಸಾಥ್ ಕೋಯಿ ಭೇದ ಭಾವ್ ನಾ ಕರೇ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ್ ಕರೇ ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳು ಈ ವಿಷಯವಾಗಿ ನಾಗರಾಜ್ ಅನಂತ್ ಭಟ್ ಖಂಡಗಾರ್ ಅವರೊಡನೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ನಾಗರಾಜ್ ಅನಂತ್ ಭಟ್ ಅವರಿದ್ದಾರೆ. ಇವರು ಖಂಡಗಾರ್ ಗ್ರಾಮದವರು, ಯುವ ರೈತ. ಇಲ್ಲಿ ಪ್ರಾಣಿಗಳ ಕಾಟ ಸಾಕಷ್ಟು ಇದೆ ಬೆಳೆಗಳಿಗೆ, ಹಂಗಾಗಿ ಹೊಸ ಬೆಳೆ ಹಾಕುವುದು ಕಷ್ಟ, ಇದ್ದಂತ ಬೆಳೆಯನ್ನ ಕಾಪಾಡಿಕೊಳ್ಳೋದು ಕಷ್ಟ ಅನ್ನೋದರ ಜೊತೆಗೆ ಇಲ್ಲಿ ಹೇಗೆ ಜನರು ಇರುವಂತ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ತಾವು ಕೂಡ ಹೇಗೆ ಕೃಷಿಯನ್ನ ಉಳಿಸ್ಕೊಂಡ್ರು ಬೆಳೆಸ್ಕೊಂಡ್ರು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ನಮಸ್ಕಾರ ನಾಗರಾಜ್. ನಮಸ್ಕಾರ. ಎಷ್ಟು ಓದಿದಿರಿ, ಏನ್ ಮಾಡ್ತಾ ಇದ್ರಿ? ಈಗ ನಾವು SSLC ವರೆಗೂ ಓದಿದೀವಿ, ಈಗ ಮನೆಯಲ್ಲೇ ಇರೋದು, ಕೃಷಿ ಮಾಡಿಕೊಂಡು ಮತ್ತೆ ಇದು ಸಣ್ಣ ಪುಟ್ಟ ವೈರಿಂಗು ಅದು ಇದು ಪಂಪ್ಸೆಟ್ ರಿಪೇರಿ ಮಾಡ್ಕೊಂಡಿದ್ದೀವಿ. ಪಂಪ್ಸೆಟ್ ರಿಪೇರಿ ಅದು ಟ್ರೈನಿಂಗ್ ಏನು ತಗೊಂಡ್ರು? ಅಥವಾ ಟ್ರೈನಿಂಗ್ ಏನು ತಗೊಂಡಿಲ್ಲ. ಒಂದು ನಮ್ಮ ದೊಡ್ಡಪ್ಪ ಒಂದು ಮಗನ ಒಂದು ಅಂಗಡಿ ಇತ್ತು, ಅಲ್ಲಿ ಸ್ವಲ್ಪ ದಿವಸ ಉಳಿದಿದ್ದೆ, ಅಲ್ಲಿಂದ ಸ್ವಲ್ಪ ಈ ಕಡೆ ಎಲ್ಲ ಮಾಡ್ತಾರೆ. ಎಕ್ಸ್ಪರ್ಟ್ ಇದ್ರೆ ಹಂಗಾರ ಸುಮಾರು. ನಿಮ್ಮನ್ನ ಕರೀತಾರ ನಾಗರಾಜನ ಕರ್ಕೊಂಬ ಇಲ್ಲಿ ಅಂತ? ಹಾ, ಇಲ್ಲಿ ಈ ಕಡೆ ಊರಲ್ಲ ಸುಮಾರು ಮಂದಿ ಕರೀತ. ಹೋಗಿ ಚಾರ್ಜ್ ಮಾಡ್ತೀರಾ ಅದಕ್ಕೆ ಹೋಗೋದಕ್ಕೆ? ಹಾ, ಚಾರ್ಜ್ ಮಾಡ್ತಾರೆ. ದಿನಾನು ಒಂದೆರಡು ಕೆಲಸ ಸಿಗ್ತಾವ ಅಂತವ? ಹಾ, ದಿವಸ ಒಂದು ವಾರಕ್ಕೊಂದೆರಡು. ಹಿಂಗೆ ಎಷ್ಟು ಚಾರ್ಜ್ ಮಾಡ್ತೀರಿ ಒಂದ್ಸಲ ಹೋದ್ರೆ? ಒಂದ್ಸಲ ಹೋದ್ರೆ ಅವ್ರ ಇಷ್ಟ, ನೀವೆ ಕೊಟ್ಬಿಡಿ ಎಷ್ಟು ಅಂತ ಹೇಳುದು. ಹಿಂಗೆ 100-200 ಒಂದು ಹೊತ್ತು ಹಿಂಗಾಗ್ಬಿಟ್ಟು 500 ಹಿಂಗೆ. ಅದಕ್ಕೆ ಬೇಕಾದಂತ ಏನೇನು ಬೇಕು, ವೈರಿಂಗ್ ಅಥವಾ ಫ್ಯೂಸ್ ಹೋಗಿದೆ ಅಥವಾ ಇಂಥದ್ದಾಗಿದೆ ಮುಂಚೆನೆ ಹೇಳಿರ್ತೀರ ಅವ್ರಿಗೆ? ಅಲ್ಲಿ ಹೋಗಿ ನೋಡಿ ಇಂಥದ್ದು ಹೋಗಿದೆ ತಗೊಬಂದು ಹಾಕ್ಬಿಡುದು, ಇಂಥ ಇಷ್ಟ ಆಯ್ತು ಹಿಂಗೆ. ನೀವು ಸ್ಟಾಕ್ ಇಟ್ಕೊಂಡಿರ್ತೀರ ಅಂತವೆಲ್ಲ? ಇಲ್ಲ, ಮನೇಲಿ ಇಲ್ಲಿ ಸ್ಟಾಕ್ ಇಟ್ಕೊಳ್ಳೋದು ಕಷ್ಟ. ನಾವು ಎಲ್ಲಾರು ಪೇಟೆಗೆ ಹೋದಾಗ ತಂದು ಮಾಡ್ಕೊಡುದು, ಒಂದು ದಿವಸ 2 ಇಂಚ್ ಕಡಿಮೆ. ಮತ್ತೆ ಈ ಪಂಪ್ಸೆಟ್ ನಿರ್ವಹಣೆ ಇದೆಯಲ್ಲ, ಅಲ್ಲಿ ಸಾಮಾನ್ಯ ಸಮಸ್ಯೆಗಳು ಏನೇನು, ಯಾಕಲ್ಲಿ ಸಮಸ್ಯೆ ಬರುತ್ತೆ? ಇಲ್ಲಿ ಹಳ್ಳಿ ಊರಾದ್ರಿಂದ ಕಾಡಿರೋದ್ರಿಂದ ಇನ್ನು ಬೇಸಿಗೆ ಬಿದ್ದಮೇಲೆ ಮೂರ್ ಲೈನ್ ಬೇಕೇ ಬೇಕು, ತ್ರೀ ಪೇಸು. ಅಲ್ಲೇ ಮರ ಬೀಳೋದು, ಏನಾರು ಒಂದಾಗೆ ಬೀಳೋದು, ಹಿಂಗಾಗ್ತಾ ಇರ್ತದೆ, ಫ್ಯೂಜ್ ಹೋಗ್ತಿರ್ತದೆ, ಎಲ್ಲರೂ ಇನ್ನು ಕಾಯಿಲ್ ಗೀಲ್ ಹೋಗೋದು ಶಾರ್ಟ್ ಆಗಿ. ಅಂದ್ರೆ ನಮ್ಮ ನಿರ್ಲಕ್ಷ್ಯದಿಂದನೋ ಅಥವಾ ಕರೆಂಟಿನ ವ್ಯತ್ಯಾಸದಿಂದ ಬರುವುದು? ವ್ಯತ್ಯಾಸದಿಂದನೇ ಆಗೋದು ಹೆಚ್ಚಿಗೆ. ನಮ್ಮ ಇವ್ರದ್ದು ನಿರ್ವಹಣೆ ಅಂದ್ರೆ ಪಾಪ ಅವರು ಹೋಗ್ತಾರೆ, ಬಟನ್ ಹೋಗ್ತಾರೆ, ಮುಗೀತು, ಮತ್ತೇನು ಅದರಲ್ಲಿ ನಿರ್ವಹಣೆ ಮಾಡುವುದಿಲ್ಲ. ಕಾಳಜಿ ವಹಿಸ್ಬೇಕಾಗತ್ತಾ ಏನಾದ್ರೂ ಅಲ್ಲಿ? ಎಂತ ಕಾಳಜಿ ಅಂತ ಇಲ್ಲ, ಫ್ಯೂಸ್ ಒಂದು ಸರಿಯಾಗಿ ಬಾರಿಕ ಹಾಕೊಂಡು ಇದ್ಬಿಟ್ರೆ ಪಂಪ್ ಸೆಟ್ ಏನು ಇದಾಗುದು. ವೈಂಡಿಂಗ್ ಅದೆಲ್ಲ ಮಾಡ್ಕೊಂಡು ನೀವು ಮಾಡ್ತೀರಿ? ಇಲ್ಲ, ವೈಂಡಿಂಗ್ ಎಲ್ಲ ನಾವು ಮಾಡೋದಿಲ್ಲ, ಕಳ್ಸಿಕೊಡೋದು. ಅಲ್ಲಿ ಯಾರು ವೈಂಡಿಂಗ್ ಕೆಲಸ ಮಾಡ್ತಾರೆ ಅವರು ಸುತ್ತಿಸ್ಕೊಂಡು ಬರ್ತಾರೆ. ಹಾಗಾಗಿ ಅದನ್ನ ಇನ್ಸ್ಟಾಲ್ ಮಾಡುವಂತ ಸಂದರ್ಭದೊಳಗೆ ಹೊಸದಾಗಿ ತಂದು ಹಾಕ್ಬೇಕು ಅನ್ನುವಂತ ಸಂದರ್ಭದೊಳಗೆ ನಿಮ್ ಸಜೆಷನ್ ಏನ್ರ ಕೇಳ್ತಾರ? ಎಲ್ಲಿ ಹಾಕ್ಬೇಕು, ಹೆಂಗೆ, ಎಲ್ಲಿ ಇರ್ಬೇಕು, ಎಷ್ಟು ಇರ್ಬೇಕು, ಎಷ್ಟು ಹೆಚ್ ಪಿ ಬೇಕು ಕೇಳ್ತಾರೆ. ನೀವು ಹೆಚ್ ಪಿ ಬೇರೆ ಬೇರೆ ಇರುತ್ತಾ ಅದು? ಒಬ್ಬರಿಗೆ ಈ ರೀತಿ ಹೆಚ್ಚಿನ ಹೆಚ್ ಪಿ ಬೇಕು, ಒಬ್ಬರು ಕಡಿಮೆ ಹೆಚ್ ಪಿ ಬೇಕು. ಗುಡ್ಡ ಜಾಗ ಆದ್ರೆ ಹೆಚ್ಚಿಗೆ ಹೆಚ್ ಪಿ ಬೇಕು, ಲೇವಲ್ ಜಾಗ ಆದ್ರೆ ಹಿಂಗ್ ಬೇಕು, ಎಷ್ಟು ಬೇಕು ಅದನ್ನ ನೋಡಿ ಹೇಳುದು. ಮೇಲೆ ನೀರು ಏರಿಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೇಕು ನೀರು, ಅವ್ರು ನೀರು ನೋಡಿ ಹೇಳ್ಬೇಕು. ಮತ್ತೆ ನೀರು ಜಾಸ್ತಿ ಇಲ್ಲ ಅಂದ್ಮೇಲೆ ಎಷ್ಟು ಹೆಚ್ ಪಿ ತಂದು ಹಾಕೊಂಡ್ರು ಅಷ್ಟೇ, ನೀರು ನೋಡಿ ನೀರಿನ ಲಭ್ಯತೆ ಇರಬೇಕು. ಮತ್ತೆ ಎಷ್ಟು ಎತ್ತರಕ್ಕೆ ನೀರು ಬೇಕು ಅನ್ನೋದು ಅಲ್ವಾ? ಎತ್ತರಕ್ಕೆ ಹೋಗೋರು ಎಷ್ಟು ಹೆಚ್ ಪಿ ಬೇಕು? ಒಂದು 3 HP ಇಲ್ಲಿ ಎಲ್ಲ ಸಾಮಾನ್ಯವಾಗಿ 3 HP ಬೇಕು. ಸಮತಟ್ಟಾಗಿದ್ದಲ್ಲಿ? ಸಮತಟ್ಟಾಗಿದ್ದಲ್ಲಿ 2 HP ಸಾಕು. ಸುಮ್ಮನೆ ಹೆಚ್ ಪಿ ಒಳಗೆ ಹೆಚ್ಚು ಕಡಿಮೆ ನೀರು ಕಡಿಮೆ ಇದ್ದವ್ರು 1/2 HP ಎಷ್ಟು ನೀರು ಇರ್ತದೆ ಅಷ್ಟರಲ್ಲೇ ಇದು ಮಾಡೋದು ಇದ್ದಾರೆ ಇಲ್ಲಿ ಕಡೆ. ಈಗ ನೀರು ಕಡಿಮೆ ಇದ್ದವರು 2 HP ತಗೊಂಡ್ರೆ ಸಮಸ್ಯೆ ಏನಾಗುತ್ತೆ? ನೀರು ಖಾಲಿ ಆಗ್ಬಿಡುತ್ತೆ ಸ್ಟಾರ್ಟ್ ಮಾಡೋದ್ರೊಳಗೆ, ಬೇಗ ನೀರು ಖಾಲಿ ಆಗುತ್ತದೆ. ಅದ್ರ ಪವರ್ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಇರಲ್ಲ, ಇರೋದಿಲ್ಲ. ಅದು 2 HP ಕೊಟ್ಟಿರ್ತೀವಿ ಅಷ್ಟು ಪವರ್ ನೆಲ್ಗೆತ್ತು ಎಳೆಯುತ್ತೆ. ಹಂಗಾಗಿ ತಗೊಳ್ಳುವಾಗಬೇಕಾದಾಗ ಇನ್ನು ಜೆಟ್ಟು ಮಾಡ್ಕೊಂಡವರು ಮತ್ತೆ ಕೈಯಲ್ಲೇ ನೀರು ಬಿಡೋರು ಹಿಂಗಿರ್ತಾರಲ್ಲ, ಅವಾಗ ಅದು 1/2 HP ಅವರು ಅಡ್ಜಸ್ಟ್ ಮಾಡ್ಕೊಂಡು ಇದ್ದಷ್ಟು ನೀರಲ್ಲಿ ಅದರಲ್ಲೇ ಸಾಗಿಸ್ತಾರೆ. ನೀರಾವರಿಗೂ ಮತ್ತೆ HP ಏನು ಸಮಸ್ಯೆ ಇಲ್ಲ? ಸಮಸ್ಯೆ ಸಂಬಂಧನೇ ಇಲ್ಲ. ಇಲ್ಲ, ನಾವು ಹನಿ ನೀರಾವರಿ ಮಾಡ್ಕೊಳ್ಳಿ ಅಥವಾ ತುಂತುರು ನೀರಾವರಿ ಮಾಡ್ಕೊಳ್ಳಿ, ಅದು HP ಏನು ಸಂಬಂಧಿಲ್ಲ. ನೀವು ಎಂಥದ್ದು ಮಾಡ್ಕೊಂಡ್ರಿ ನೀರಾವರಿ? ನಮ್ದು ಹರಿಯು ನೀರು, ಅಲ್ಲಿ ಕೆರೆ ಉಂಟು ಮೇಲ್ಗಡೆ, ಅದು 5 ದಿವಸಕ್ಕೆ ಒಂದೂವರೆ ದಿವಸ ಬರ್ತದೆ ಬಾರಿ. ಮತ್ತೆ ಒಂದು 3 HP ಪಂಪ್ ಸೆಟ್ ಹಾಕೊಂಡಿದ್ವಿ, ಅಲ್ಲಿಂದ ನೀರು ಒಂದು 5.5 ಎಕರೆ ಜಮೀನು ಉಂಟು ನಮ್ಮದು. ಎಲ್ಲ ಈ ವರ್ಷ ಒಂದು 600 ಗಿಡ ಹಾಕಿದ್ದೀವಿ, ಒಟ್ಟು ಒಂದು 3 ಎಕರೆ. 600 ಗಿಡ 3 ಎಕರೆ ಜಾಗಕ್ಕೆ? ಹಾಂ, ಈ ವರ್ಷ ಹಾಕಿದ್ದು 600 ಗಿಡ. ಓಕೆ, 3 ಎಕರೆ ತೋಟ, ಅಡಿಕೆ ತೋಟ. ಹೊಸದಾಗಿ ಹಾಕಿದಾಗ ಏನು ತೊಂದರೆ ಆಗಲ್ಲ? ನೀರು ಹಿಂಗೆ ಕೊಡಬೇಕು, ಹನಿ ನೀರಾವರಿನ ಕೊಡಬೇಕು ಅಥವಾ ಹರಿ ನೀರನ್ನು ಕೊಡಬೇಕು ಹಂಗೇನು ಅಂದರೆ ಅದು ನೀರಿನ ಮೇಲೆ ಅವಲಂಬಿಸ್ಕೊಂಡಿರ್ತದೆ. ಈಗ ನಾವು ನೀರು ಕಡಿಮೆ ಇದ್ದಾಗ ಕೈಯಲ್ಲೇ ಸ್ವಲ್ಪ ಸ್ವಲ್ಪ ನೀರು ಹಾಕೋದು, ಇನ್ನು ನೀರು ಜಾಸ್ತಿ ಅದೇ ಜೆಟ್ ಹಾಕರ್ ನಡೀತದೆ ಎಷ್ಟು ಹೊತ್ತಾರ ಹೊಡ್ಕತ್ತಿರಲಿ ಅಂದರೆ ಹಂಗೆ. ಈಗ ಹಾಯಿ ನೀರು ಆದರೆ? ಹರಿಯು ನೀರು ಆದರೆ ಅದರೆಲ್ಲ ಎಷ್ಟೊತ್ತು ಬರ್ತದೆ ಅಷ್ಟೊತ್ತು ಹರಿಸೋದು, ನೆನೆಯುವಷ್ಟು ಜಾಗ. ಮೊದಲೆಲ್ಲ ಇತ್ತು ಕೈಯಲ್ಲೇ ನೀರು ಚೋಕೋದು, ಈಗ ಪೈಪ್ ಲೈನು ಅದು ಇದು ಮಾಡ್ಕೊಂಡು. ಆದ್ರೆ ನನಗೆ ಅನ್ಸುತ್ತೆ ಈ ಹಾಯಿ ನೀರು ಇದೆಯಲ್ಲ, ನೀರು ಬಹಳ ಪೋಲಾಗುತ್ತಾ ಅಂತ. ತುಂಬ ಪೋಲಾಗ್ತದೆ. ಇದು ನಮ್ಮ ಕಡೆ ಜಾಗ ಮಣ್ಣು ಕಡಿಮೆ, ಕಲ್ಲು ಜಾಸ್ತಿ. ಅಂದ್ರೆ ಬೆಳಗಿನ ಇದು ಒಂದು ಕಾಲುವೆಯಿಂದ ನೀರು ಬರಬೇಕಾದ್ರೆ ಕಾಲುವೆಯಲ್ಲಿ ಇದಾಗೋಗುದು, ನೀರು ಹಾಕೋಗುದು ಅಲ್ಲೇ ಹಿಂಕೊಂಡ್ಬಿಡುತ್ತೆ. ಹೌದು, ನಮಗೆ ಬೇಡಾದ ಪ್ರದೇಶದಲ್ಲಿ ಕೂಡ ನೀರು ಹಿಂಕೊಳ್ತಾರೆ. ಹೌದು, ಅದಕ್ಕೆ ಪರ್ಯಾಯ ಏನು ಆಲೋಚನೆ ಮಾಡ್ಬೋದು ನಾವು? ಪರ್ಯಾಯ ಅಂದ್ರೆ ಇದು ಪೈಪ್ ಹಾಕೊಂಡು ಎಲ್ಲೂ ನೀರು ಇದಾಗದೆ ಅಲ್ಲಿಂದನೇ, ಎಲ್ಲಿಂದ ನೀರು ಪ್ರಾರಂಭ ಆಯ್ತು ಅಲ್ಲಿಂದನೇ ಪೈಪ್ ಹಾಕೊಂಡು ತೋಟದ ತನಕ ಒಂದು 3-4 ಮನೆಯವರು ಸೇರಿ ಪೈಪ್ ಲೈನ್ ಟ್ಯಾಂಕ್ ಮಾಡ್ಕೊಂಡಿದ್ವಿ ಈಗ ಮಾಡ್ಕೊಂಡಿರಿ. ಹೌದು, ಹಾಗಾಗಿ ಇವತ್ತಿಗೂ ಯಾಕೆ ಹಾಯಿ ನೀರು ಪದ್ಧತಿನ ಉಪಯೋಗಿಸ್ತೀರಿ ಅಲ್ಲಿ ಹನಿ ನೀರಾವರಿ? ಈಗ ಉಪಯೋಗಿಸ್ತಾನೆ ಇಲ್ಲ ನಾವು ಹನಿ ನೀರು ಉಪಯೋಗಿಸ್ತಾನೆ ಇಲ್ಲ. ಈಗ ಹೆಂಗೆ? ಈಗ ಅಡಿಲ್ಲ, ಈಗ ತಲೆಬಿಸಿನೇ ಇಲ್ಲ, ನೀರು ಎಷ್ಟಾಯ್ತು ಬರ್ತಾನೆ ಇಲ್ಲ, ಹಂಗೆ ಅದೆಲ್ಲ ಸಮಸ್ಯೆ ಇಲ್ಲ. ನೀರೇನು ಪೋಲಾಗ್ತಾ ಇಲ್ಲ? ಪೋಲಾಗ್ತಿಲ್ಲ. ಅದೇ ಯಾವ ಪದ್ಧತಿಯೊಳಗೆ ಮಾಡಿದ್ಮೇಲೆ ಪೋಲಾಗ್ತಾ ಇಲ್ಲ? ಜೆಟ್ ಮಾಡ್ಕೊಂಡು ಪೈಪ್ ಲೈನ್ ಮಾಡಿದಾಗಿಂದ ಈಗ ನೀರು ಪೋಲಾಗುವ ಸಮಸ್ಯೆ ಇಲ್ಲ. ಅರ್ಧಕ್ಕರ್ಧ ನೀರು ಉಳಿಸ್ದಂಗೆ ಆಯ್ತಾ? ಅರ್ಧಕ್ಕರ್ಧ ಅಲ್ಲಿ ಜಾಸ್ತಿನೇ ನೀರು ಉಳಿಸ್ಕೊಂಡಂಗೆ ಆಯ್ತು. ನಾವು ನಮ್ಮ ದೇಶದ ಪರಿಸ್ಥಿತಿನೇ ಇದು. ನಾವು ನೋಡಿ, ಇಂಥ ಒಂದು ನೀರಾವರಿ ಪದ್ಧತಿಯನ್ನು ಬದಲಾವಣೆ ಮಾಡೋದ್ರಿಂದ ಈಗ ನಾವು 20% ನೀರಾವರಿ ಅಥವಾ 25% ನೀರಾವರಿ ಮಾಡಿದ್ದೀವಿ. ನೀರಾವರಿ ಪದ್ಧತಿ ಬದಲಾವಣೆ ಆಯ್ತಂದ್ರೆ 50% ಮಾಡಬಹುದು ಅನ್ನೋದೈತಿಲ್ಲ, ಎಲ್ಲರೂ ತಿಳ್ಕೊಬೇಕಾಗ್ತಿಲ್ಲ ಅಲ್ಲ. ಈಗ ಅದಕ್ಕಾಗಿ ನಾವು ನೀರು ಪೋಲಾಗ್ತಿಲ್ಲ, ಜಾಸ್ತಿ ಗಿಡ ನೆಟ್ಕೊಳ್ಬಹುದು ಹೇಳಿ ನೆಡ್ತಾ ಇದ್ವಿ. ಜಾಸ್ತಿ ಗಿಡ ನೆಡ್ಬೋದು, ಆದಾಯ ಜಾಸ್ತಿ ಆಗುತ್ತೆ. ಈಗ ತೆಂಗನ್ನ ಹಾಕಿದ್ದು 3 ಎಕರೆ ಅಡಿಕೆ. ಹಾ, ಅಡಿಕೆ ಒಂದು 3 ಎಕರೆಗೆ ಅಡಿಕೆ ಇದೆ, 1 ಎಕರೆ ಹಿಂಗೆ ತೆಂಗಿದೆ. ಅಡಿಕೆ ಒಳಗೆ ಬಾಳೆ ಹಾಕಿರಿ? ಹ್ಞೂ, ಬಾಳೆ ಮಧ್ಯ ಮಧ್ಯ ಉಂಟು. ಒಂದು ಇದ್ದಿದ್ದು ಒಂದಿಷ್ಟು ಹಂದಿ ಹಾಳು ಮಾಡಿದ್ದು, ನಮ್ಗೆ ಎಷ್ಟು ಬೇಕಷ್ಟು ಉಂಟು. ಬಟ್ ಅಡಿಕೆ ಬಾಲ್ಯದೊಳಗೆ ಅಡಿಕೆ ಹೆಂಗಿರ್ತಂದ್ರೆ ಅದು ತೀಕ್ಷ್ಣವಾದ ಬಿಸಿಲನ್ನು ಸಹಿಸೋದಿಲ್ಲ ಬಾಲ್ಯದೊಳಗೆ, 3-4 ವರ್ಷ. ಅದಕ್ಕಾಗಿ ಬಾಳೆ ಹಾಕ್ತಾರೆ, ಅದಕ್ಕೊಂದು ಸ್ವಲ್ಪ ನೆರಳಾಗಲಿ. ಆ ಕಾರಣಕ್ಕಾದ್ರೂ ಹಾಕ್ಬೇಕಲ್ಲ? ಹಾಕ್ತಾ ಇದೀವಿ, ಹಾಕ್ಬೇಕು. ಈಗ 600 ಗಿಡ ಹಾಕದಲ್ಲಿ ಅದಕ್ಕೆ ತಂಪು ಬರಲಿ ನೆರಳು ಬರಲಿ ಹೇಳಿ ಬಾಳೆ ಗಿಡನೂ ಹಾಕ್ಬೇಕು. ಅದು ಬಾಳೆ ನಮ್ಗೆ ಕೊಡುತ್ತೋ ಬಿಡುತ್ತೋ, ಹಂದಿ ತಿನ್ನುತ್ತೋ ಅಥವಾ ನಾವ ತಿಂತೀವೋ ಗೊತ್ತಿಲ್ಲ, ಆದ್ರೆ ಅದ್ರ ನೆರಳಿಗೆ ಆದ್ರೂ ಬೇಕು. ಹಾಗೆ ಮಧ್ಯೆ ಮುಚ್ಚಿಗೆ ಮಾಡೋದು, ಮುಚ್ಚಿಗೆ ಮಾಡೋದ್ರಿಂದ ಕೂಡ ನಾವು ನೀರನ್ನ ಸಂರಕ್ಷಣೆ ಮಾಡಿದಂಗೆ ಆಗುತ್ತೆ. ಹೌದು, ಮಾಡ್ತೀರಿ? ಹಂಗ ಮಾಡ್ತೀವಿ. ಏನ್ ಮಾಡ್ತೀರಿ? ಮಧ್ಯೆ ಮುಚ್ಚಿಗೆ ಅಂದ್ರೆ ಸೊಪ್ಪು ಮತ್ತೆ ಈ ಹುಲ್ಲು ಅಷ್ಟೇ, ಮತ್ತೆ ಈ ಅಡಿಕೆ ಸೋಗೆ ಅದೆಲ್ಲ ಮುಚ್ಚಿಗೆ ಮಾಡುದು ಅಷ್ಟೇ. ಅದನ್ನ ಕಂಪಲ್ಸರಿನೂ ಅಥವಾ ಸುಮ್ಮನೆ? ಕಂಪಲ್ಸರಿ ಅಂತ ಇಲ್ಲ, ಆದಾವಾಗ ಮಾಡುವುದು ಅಷ್ಟೇ. ಯಾಕೆ? ಇಲ್ಲಿ ಆಳು ಎಲ್ಲ ಸಿಗಬೇಕಲ್ಲ ಆ ಟೈಮಿಗೆ, ಅಂದ್ರೆ ನಾವೇ ಎಲ್ಲಾರು ಮಾಡುದು ಸ್ವಲ್ಪ ಸ್ವಲ್ಪ. ಅದಕ್ಕೊಂದು ಪ್ಲಾನ್ ಇದೆ, ನಿಮ್ಮ ಹೊಲಕ್ಕೆ ನಾ ಬರೋದು, ನಮ್ಮ ಹೊಲಕ್ಕೆ ನೀವು ಬರೋದು, ಒಬ್ರಿಗೊಬ್ರು ಸಹಾಯ ಮಾಡೋದು. ಅದು ಮಾಡಿ ಕೆಲವೊಂದು ಸಲ ಮಾಡ್ಕೊಳ್ತೀವಿ. ಹಂಗೆ ಈ ಗದ್ದೆ ಗಿದ್ದೆ ಇದ್ದಾವಾಗ ಈ ಮಳೆ ಗಿಳೆ ಬರ್ತದೆ ಅವಾಗೆಲ್ಲ ಜನ ಬೇಕು ಅಂತ ಟೈಮಲ್ಲಿ ಮಾಡ್ಕೊಳ್ಳೋದು. ಈ ತೋಟದ ಕೆಲಸಕ್ಕೆ ಎಲ್ಲ ಅರ್ಜೆಂಟ್ ಗೊಬ್ಬರ ಗಿಬ್ಬರ ಬರೋದು ಆ ಟೈಮಿಗೆ ಎಲ್ಲರೂ ಮಾಡ್ಕೊಳ್ತೀವಿ. ನೀವು ನಿರಂತರವಾಗಿ ನಿಮಗೆ ಒಂದು ಕೆಲಸ ಸಿಗುತ್ತಲ್ಲ? ಸಿಗ್ತದೆ ತೋಟದಲ್ಲೇ. ಏನು ಬೋರ್ ಆಗುತ್ತೋ ಹೇಗೆ? ಬೋರ್ ಏನಿಲ್ಲ, ಬೋರ್ ಮಾಡ್ಕೊಂಡ್ರೆ ನಮ್ಗೆ ಜೀವನಕ್ಕೆ ಗತಿ ಅಂತ, ಬೋರ್ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಆದರೆ ಬೋರ್ ಮಾಡ್ಕೊಳ್ಳಾರದ್ದು ಒಂದು, ಬೋರ್ ಮಾಡ್ಕೊಳ್ಳೋದು ಇನ್ನೊಂದು. ಆದ್ರೆ ನಾವು ತಟಸ್ಥವಾಗಿರೋದು ಕೂಡ ಸರಿಯಿಲ್ಲ, ತಾನಷ್ಟಕ್ಕೆ ತಾನ ಬೆಳೆಯುತ್ತೆ. ಅದು ಹಂಗೆ ಬೆಳೆದ್ರು ಪ್ರಯೋಜನನೇ ಇಲ್ಲ. ಎಂತ ಬೆಳೆನೇ ಇರದಿದ್ಮೇಲೆ ತನ್ನಷ್ಟಕ್ಕೆ ತಾನೇ ಹೆಂಗೆ ಬೆಳೀತದೆ? ಗೊಬ್ಬರ ನೀರು ಟೈಮಿಗೆ ಹಾಕ್ಲೇಬೇಕಲ್ಲ, ಅದಕ್ಕೆ ಬೇಕಾದಂಥ ಒಂದು ಅನುಕೂಲ ಮಾಡಿಕೊಡ್ಬೇಕು. ಹೌದು, ಅದ್ರ ನೆರಳು ಯಾವಾಗ ಬಯಸುತ್ತೆ ನೆರಳು ಕೊಡಬೇಕು, ನೀರು ಯಾವಾಗ ಬಯಸುತ್ತೆ ನೀರು ಕೊಡಬೇಕು, ಬೆಳಕು ಯಾವಾಗ ಬಯಸುತ್ತೆ ಬೆಳಕು ಕೊಡಬೇಕು. ಹೌದು, ಹೌದು. ಅಷ್ಟು ಮಾಡಿದಾಗ ಅವು ಸರಿ ಬರ್ತವೆ, ಇರಲಿಲ್ಲ ಅಂದ್ರೆ ಅವ್ಯಾಕೆ ಬರ್ತಾವೆ? ಅವು ಎಲ್ಲನೂ ಮಾಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಮತ್ತೆ ಆಳು ಇರಲ್ಲ ಮನೆ ಜೊತೆಗೆ? ಆಳು ಅಂದ್ರೆ ಈ ಕಡೆಗೆಲ್ಲ ಸಣ್ಣ ಪುಟ್ಟ ಮನೆ ಇರುವುದು, ಒಂದೊಂದ್ರೆ ದೂರ ದೂರ ಮನೆ, ಮತ್ತೆ ಅವ್ರದ್ದು ಸಣ್ಣ ಒಂದು ಸ್ವಲ್ಪ ಸ್ವಲ್ಪ ಗಿಡ ಹಾಕೊಂಡಿರ್ತಾರೆ, ಅವ್ರ ಮನೆ ಕೆಲಸನೇ ಆಗ್ತದೆ. ನಾವು ಇಲ್ಲಿ ಕುಮಟ ಆ ಕಡೆಯಿಂದನೇ ಆಳು ಕರೆಸೋದು. ಈಗ ನಮ್ಮ ಮನೆ ಪರ್ಮನೆಂಟ್ ಇಲ್ಲ, ಒಬ್ರು ಪರ್ಮನೆಂಟ್ ಆಗಿಲ್ಲ, ಯಾರು ಇಲ್ಲ. ಈಗ ಯಾರು ಇರಲ್ಲ ಹಾಗೆ ಪರ್ಮನೆಂಟ್ ಅಂದ್ರೆ ಯಾರು ಸಿಗುವುದೇ ಕಷ್ಟ. ಇಲ್ಲಿಂದ ಒಂದು 6 ಕಿಲೋಮೀಟರ್ ಹಳ್ಳಿಯಿಂದ ಒಂದು ಹೆಣ್ಣು ಆಳುಗಳು ಒಂದು 3 ಜನ ಬರ್ತಾ ಇದ್ರು. ಅದು ಅವ್ರದ್ದು ಗದ್ದೆ ಕೊಯ್ಲು ಅದು ಇದು ಇದ್ದಾಗ ಇಲ್ಲಿ ಬಂತು, ಮನೆ ಹೋಗ್ಬೇಕು ಅಳ್ತಿದ್ದಾರೆ. ನಾವು ಅಲ್ಲಿ ಅವ್ರದ್ದು ಕೆಲಸ ಅಲ್ಲಿವರೆಗೆ ನಮ್ಮ ಕೆಲಸ ಪೆಂಡಿಂಗ್ ಇಡೋದು, ಮತ್ತೆ ಅವ್ರು ಬಂದ್ಮೇಲೆ ಮಾಡಿಸೋದು. ಹಿಂಗೆ ಗದ್ದೆ ಕೆಲಸ ಅವಾಗ ಒಂದು ಸ್ವಲ್ಪ ಆಳು ಬೇಕಾಗುತ್ತೆ. ಬೇರೆ ಗದ್ದೆ ಕಂಪಲ್ಸರಿ ಮಾಡಲೇಬೇಕಾ ನಾವು? ಇಲ್ಲ, ನಂದು ಗದ್ದೆ ಮಾಡೋದಿಲ್ಲ. ಈಗ ಅಡಿಕೆ ಗಿಡ ಹಾಕೋದ್ರಿಂದ ಗದ್ದೆ ಇಲ್ಲ. ಗದ್ದೆ ಕೆಲಸ ಭಾಳ ಆಗುತ್ತೆ ಅಂತೇಳಿ? ಕೆಲಸ ಭಾಳ ಆಗ್ತದೆ, ಜನರ ಕೊರತೆ. ಈಗ ತೋಟದ ಬೆಳೆ ನಿಮಗೆ ಕೈ ಹಿಡ್ದಾವೆ? ಎಲ್ಲ ಕೈ ಹಿಡ್ದಾವೆ, ಏನು ಇದಿಲ್ಲ. ಎಷ್ಟು ಆದಾಯ ಬರುತ್ತೆ ಅದರಿಂದ? ಅದರಿಂದ ವರ್ಷಕ್ಕೊಂದು 25,000 ಉಳಿತಾಯ ಅಷ್ಟೇ, ಅಡಿಕೆ ಕೂಲಿ ಎಲ್ಲ ಹೋಗಿ ಮನೆ ಖರ್ಚು. ಅಡಿಕೆಯಿಂದ ಒಂದು ಅಡಿಕೆ ರೇಟ್ ಎಲ್ಲ ಜಾಸ್ತಿ ಇದೆ? ಇವಾಗ ಜಾಸ್ತಿ ಇದೆ, ಈ ವರ್ಷ ನೋಡಬೇಕು ಎಲ್ಲಿವರೆಗೆ ಇರ್ತದೆ ರೇಟು. ನಾವು ಕೊಡ್ಬೇಕಾದ್ರೆ ಅದೇ ರೇಟ್ ಇರ್ತದೆಯಾ ಇಲ್ಲ ಗೊತ್ತಿಲ್ಲ. ಎಲ್ಲ ನಮಸ್ಕಾರ. ನಮಸ್ಕಾರ. ನಾಗರಾಜ್ ಅನಂತ್ ಭಟ್ ಅವರೊಡನೆ ಕೃಷಿಯ ಅನುಭವಗಳು ಈ ವಿಷಯವಾಗಿ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಿಗೆ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग अरे पहली वाली बात कहाँ, पर हम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ಹೈನುಗಾರಿಕೆ ಮತ್ತು ಕೃಷಿ ಈ ವಿಷಯವಾಗಿ ಸಿದ್ದಾಪುರದ ಕೃಷ್ಣಮೂರ್ತಿ ನರಸಿಂಹ ಹೆಗಡೆ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಶಿರ್ಸಿ ತಾಲೂಕಿನ ಕಲ್ಕುಣಿ ಗ್ರಾಮದ ಕೃಷ್ಣಮೂರ್ತಿ ನರಸಿಂಹ ಹೆಗಡೆ ಅವರಿದ್ದಾರೆ. ಅವರು ಹೈನುಗಾರಿಕೆ ಮತ್ತು ಕೃಷಿಯನ್ನ ಮಾಡ್ತಾ ಇದ್ದಾರೆ. ತೋಟಗಾರಿಕೆ ಬೆಳೆಗಳನ್ನು ಕೂಡ ಅಳವಡಿಸ್ಕೊಂಡಿದ್ದಾರೆ, ಮೇವಿನ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ನಮಸ್ಕಾರ ಕೃಷ್ಣಮೂರ್ತಿ ಅವರೇ. ನಮಸ್ಕಾರ ಸರ್. ನೀವು ಏನ್ ಓದಿದ್ರಿ? ಬಿಕಾಂ ಓದಿದ್ರಿ. ಬಿಕಾಂ ಓದಿ ಕೃಷಿಗೆ ಬರಬೇಕಂತೇಳಿ ಪ್ಲಾನ್ ಮಾಡಿದ್ದ? ತಂದೆಯವ್ರದ್ದು ಅದೇ ಉದ್ಯೋಗನೇ ಇತ್ತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಕೃಷಿಗೆ ನೀವು ಬಂದಾಗ ನಿಮ್ಮ ತಂದೆಯವರು ಮಾಡಿದ್ದನ್ನ ಮುಂದುವರಿಸ್ಕೊಂತ ಹೊಂಟ್ರಿ? ಹೌದು ಸರ್. ಬದಲಾವಣೆ ಏನ್ರ ಮಾಡಿದ? ಬದಲಾವಣೆ ಅಂತ ಅಂದ್ರೆ ಅವಾಗ ಹೈನುಗಾರಿಕೆ ಕಡಿಮೆ ಇತ್ತು, ಈಗ ಹೈನುಗಾರಿಕೆಯನ್ನ ಅಳವಡಿಸ್ಕೊಂಡಿದ್ದೀನಿ ಅದ್ರ ಸಂಗಡ. ಹೈನುಗಾರಿಕೆನ ಒಂದ್ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಯಾಕೆ ಅನಿಸ್ತು ನಿಮಗೆ? ಈ ಕೃಷಿಗೆ ಪೂರಕವಾದ ಗೊಬ್ಬರಕ್ಕೆ ಮತ್ತೆ ಸ್ವಲ್ಪ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಹೈನುಗಾರಿಕೆಯನ್ನ ತೆಗೆದುಕೊಂಡಿದ್ದೀನಿ. ಇದು ಈ ರೀತಿ ಆರ್ಥಿಕವಾಗಿ ನಮ್ಗೆ ಅನುಕೂಲ ಆಗುತ್ತೆ ಅನ್ಬೇಕಂದ್ರೆ ನಾಲ್ಕು ಜನ ನೋಡಿರ್ಬೇಕು, ಇಲ್ಲಾಂದ್ರೆ ತಿಳಿದವ್ರನ್ನ ಕೇಳಿರ್ಬೇಕು. ಹಂಗ್ ಮಾಡಿದ್ರೆ? ಹೌದು ಸರ್. ನಾವು ಇತರೆ ಹತ್ತಿರದ ಹಳ್ಳಿಗಳಲ್ಲಿ ಹೋಗಿ ಹೈನುಗಾರಿಕೆ ಬಗ್ಗೆ ತಿಳಿದುಕೊಂಡು ಆ ನಂತರ ಹೈನುಗಾರಿಕೆಯನ್ನ ಮಾಡಕ್ ಪ್ರಾರಂಭ ಮಾಡಿದ್ದೀನಿ. ಯಾರು ಮಾಡ್ತಾ ಇದ್ರ ಹಂಗ? ಇಲ್ಲಿ ನೀರಿನಹಳ್ಳಿ ಸೀತಾರಾಮ ಹೆಗಡೆ ಕೃಷಿಕರು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ್ದಾರೆ, ಅವರಿಂದ ಅನುಭವ ಕೇಳ್ಕೊಂಡು. ಹಿಂಗ್ ಮಾಡು ಅಂತ ಹೇಳಿದ್ರ ಅಥವಾ ನೀವು ಆಸಕ್ತಿಯಿಂದ ಹೆಂಗ್ ಮಾಡ್ತಾ ಇದಾರೆ? ನಾನು ನನಗೆ ಆರ್ಥಿಕ ಅಭಿವೃದ್ಧಿ ಹೊಂದಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಕ್ಕಂಥ ಕಾರಣದಿಂದ ಅವ್ರ ಹತ್ರ ಹೋಗಿ ಹೇಗೆ ಮಾಡುವುದು, ಏನು ಯಾವ ತಳಿಯನ್ನ ಆಕಳ ಸಾಕುವುದು, ಹೀಗೆ ಅವ್ರ ಹತ್ರ ಅವರ ಅನುಭವವನ್ನ ಕೇಳಿ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಒಂದು ಎರಡು ಆಕಳ ಸಾಕುದು ಹಂಗೆಲ್ಲ ಮಾಡ್ತಿದ್ರು ಮನೆಯಲ್ಲಿ? ಮನೆಯಲ್ಲಿ ಈ ಕಂಟ್ರಿ ತಳಿಯ ದನಗಳು ಇದ್ವು, ಈಗ ಅದನ್ನ ಬದಲಾಗಿ ಹೆಚ್ಚಿನ ಹಾಲು ಕೊಡುವಂತ ಆಕಳುಗಳನ್ನ ದನವನ್ನು ಸಾಕಿದ್ದೇವೆ. ಎಷ್ಟು ತೊಂಬಂದ್ರಿ ನೀವು ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ತಂದಿದ್ದು ಎರಡೇ ಆಕಳು. ಯಾವುದು? ಎಚ್ಎಫ್ ಜರ್ಸಿ? ಒಂದು ಎಚ್ಎಫ್, ಒಂದು ಜರ್ಸಿ, ಎರಡು ಆಕಳನ್ನ ತಂದಿದ್ದು. ನಾವು ಬರೀ ನಾಟಿ ಸಾಕಾಣಿಕೆ ಮಾಡಿ ಸಾಕಿದಂತವ್ರು ಒಮ್ಮದೊಮ್ಮಕ್ಕಳು ಇಂಥ ತಳಿಗಳನ್ನ ತಗೊಂಬಂದಾಗ ಅದಕ್ಕೆ ಉಪಚಾರ ಮಾಡ್ಕೊಂಡ್ರು ಸ್ವಲ್ಪ ಶ್ರಮ ಬೇಕಾಗುತ್ತೆ, ಅದು ಎಲ್ಲಾನು ಮೈಗೂಡಿಸ್ಕೊಂಡಿದ್ರೆ ಆ ಟೈಮಲ್ಲಿ? ಹೌದು, ಮೈಗೂಡಿಸ್ಕೊಂಡಿದ್ದೀನಿ. ಎಲ್ಲಿಂದ ತಗೊಂಬಂದ್ರಿ, ಎಷ್ಟಕ್ಕೆ ತಗೊಂಬಂದ್ರಿ ಅದನ್ನೆಲ್ಲ? ನಾವು ಇಲ್ಲಿ ಸುತ್ತಮುತ್ತಲ ಹಳ್ಳಿಗಳಲ್ಲಿಂದನೇ ತಗೊಂಬಂದಿದ್ದೆ, ಇಲ್ಲಿ ಲೋಕಲ್ ಹುಡುಕಿನೇ ತಂದಿದ್ದೇವೆ. ಅದು ಚೆನ್ನಾಗಿದೆ ಅಂತೇಳಿ ಆಯ್ಕೆ ಮಾಡ್ಕೊಳ್ಳುವಾಗ ನೋಡೋದು ಹೆಂಗೆ, ಏನೇನು ನೋಡಿ? ಅದಕ್ಕೆ ಮೊದಲನೇದಾಗಿ ಅದಕ್ಕೆ ಎಷ್ಟು ಕರು ಆಗಿದೆ, ಎಷ್ಟನೇ ಕರು ಇದೆ, ಈಗ ಆಗಿದ್ದ ಕರು ಎಷ್ಟನೇದು, ಅದು ಎಷ್ಟು ಹಾಲು ಕೊಡುತ್ತದೆ ಅನ್ನೋ ಆಧಾರದ ಮೇಲೆ ನೋಡಿ ತರು. ಸುತ್ತಮುತ್ತ ಕೇಳ್ಬೇಕಾ ಇವ್ರು ಹೇಳ್ತಾ ಇರೋ ನಿಜಾನು ಸುಳ್ಳು ಅಂತೇಳಿ? ಅದು ಆಕಳನ್ನ ನೋಡಿದ್ರೆ ಗೊತ್ತಾಗ್ತದೆ. ಗೊತ್ತಾಗ್ತದೆ ಹೆಂಗ್ ಗೊತ್ತಾಗುತ್ತೆ? ಅದು ಒಂದನೇ ಕರು ಆದ್ರೆ ಮೈಯಲ್ಲಿ ಸದೃಢವಾಗಿಯೂ ಹೆಲ್ದಿ ಆಗಿಯೂ ಮೈಯಲ್ಲಿ ಹೊಳಪು, ಈ ಆಧಾರದ ಮೇಲೆ ಗೊತ್ತಾಗ್ತದೆ. ಹಾಗಾಗಿ ನೀವು ತಂದ ಮೇಲೆ ಮೋಸ ಆಗಿಲ್ಲ ಅಂತೇಳಿ ಅನಿಸ್ತು? ಹೌದು, ಮೋಸ ಏನು ಆಗಿಲ್ಲ. ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಇದನ್ನ? ಈಗ ನಾನು 20 ವರ್ಷದ ಮೇಲೆ ಪಟ್ಟಾಯ್ತು. ಈಗ ಎಷ್ಟಾಗಿವ ಆಕಳು? ಮಲ್ಲ ಈಗ 6 ಆಕಳ ಐತೆ. ಅಂದ್ರೆ ಅದಕ್ಕೆ ಹುಟ್ಟಿದಂತ ಕರುವನ್ನ ನೀವು ಮಾರ್ತಿರೋ ಏನ್ ಮಾಡ್ತೀರಿ? ನಮಗೆ ಈಗ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಒಬ್ಬನೇ ಮಾಡೋದ್ರಿಂದ ನನ್ನ ಹತ್ರ ಎಷ್ಟು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ ಆಕಳನ್ನ ಇಟ್ಟು ಬಾಕಿದನ್ನ ಕೊಡ್ತೇನೆ. ಈಗ ಒಂದು ಆಕಳ ಮೇಯಿಸ್ಲಿಕ್ಕೂ ಅಥವಾ 2 ಆಕಳ ಮೇಯಿಸ್ಲಿಕ್ಕೂ ಮತ್ತೆ 10 ಆಕಳ ಮೇಯಿಸ್ಲಿಕ್ಕೂ ಒಬ್ಬರೇ ಆದ್ರೆ ಸಾಕು? ಹೆಚ್ಚಂದ್ರೆ 6 ಆಕಳ, 4ರಿಂದ 6 ಆಕಳ ಒಬ್ರು ಮಾಡಬಹುದು, ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ. ಯಾಕೆ, ಏನಂತದ್ದು? ಅದು ಡೈಲಿ ಸ್ನಾನ ಮಾಡಿಸ್ಬೇಕು, ಸ್ವಚ್ಛವಾಗಿಡ್ಬೇಕು, ಕೊಟ್ಟಿಗೆಯನ್ನು ಸ್ವಚ್ಛವಾಗಿಡ್ಬೇಕು. ಆ ನಂತರದಲ್ಲಿ ಅವುಗಳಿಗೆ ಈ ರೋಗ ಬರದಂತೆ ಅವುಗಳನ್ನು ಡೈಲಿ ಮೈ ಮಸಾಜ್ ಮಾಡುವುದು, ಅವರಿಗೆ ಹುಲ್ಲು ಹಾಕುವುದು, ಹಿಂಡಿ ಹಾಕುವುದು, ಹಾಲು ಕರೆಯುವುದು, ವರ್ಷ ದಿನಪ್ರತಿ ಕೆಲಸ ಇರುವುದರಿಂದ ಅದನ್ನು ಮತ್ತೆ ಹಾಲನ್ನು ಕೂಡ ನಾವು ಹೊರಗೆ ತೆಗೆದುಕೊಂಡು ಹೋಗಿ ಮಾರಿ ಬರುವಂತಹ ಸಮಯದಲ್ಲಿ ಹೆಚ್ಚಂದ್ರೆ ಇಷ್ಟೇ 4ರಿಂದ 6 ಆಕಳನ್ನು ಮೇಂಟೈನ್ ಮಾಡಬಹುದು. ಅದಕ್ಕೆ ಹಾಲು ಕರಿಯೋದು ಮತ್ತೆ ಮಾರಾಟ ಮಾಡೋದು, ಅವುಗಳ ಕರುಗಳನ್ನ ಜೋಪಾನ ಮಾಡೋದು. ಹೌದು ಸರ್. ಮತ್ತೆ ಅದಕ್ಕೆ ವಿಶೇಷವಾದಂತ ಮನೇನ ಕಟ್ಟಬೇಕು, ಇಷ್ಟು ಬಿಸಿಲು ಇಷ್ಟೇ ಇರಬೇಕು, ನೆರಳು ಇಷ್ಟೇ ಇರಬೇಕು, ಗಾಳಿ ಹಿಂಗೇ ಇರಬೇಕು. ಹೌದು ಸರ್. ಗಾಳಿ ಬೆಳಕು ಹೇರಳವಾಗಿದ್ದಲ್ಲಿ ಆ ಕೊಟ್ಟಿಗೆ ಡ್ರೈ ಇದ್ದಾಗ ಆಕಳುಗಳು ಹೆಲ್ದಿ ಆಗಿ ಇರ್ತವೆ, ಯಾವುದೇ ರೋಗ ಬರದಂತೆ ತಡೆಗಟ್ಟುತ್ತದೆ. ನೆಲ ಡ್ರೈ ಇದ್ದರಿಂದ ಕೆಚ್ಚಲ ಬಾವು ಇತರೆ ಇವುಗಳು ಬರುವುದಿಲ್ಲ. ಯಾವಾಗ್ಲೂ ಒಣಗಿದಂಗ ಇಟ್ಕೋಬೇಕಂದ್ರೆ ಏನ್ ಮಾಡಿದ್ರಿ ಅಲ್ಲಿ? ಬೆಳಕು ಗಾಳಿ ಹೆಚ್ಚಿನ ಪ್ರಮಾಣದಲ್ಲಿ ಬರೋದ್ರಿಂದ ತಾನಾಗಿ ಡ್ರೈ ಆಗ್ತದೆ. ಕೆಳಗಡೆ ಕಲ್ಲು ಹಾಕುದಂಗಿಲ್ಲ ಮಾಡ್ರಿ? ಇಲ್ಲ, ಸಿಮೆಂಟ್ ಕಾಂಕ್ರೀಟ್ ನೆಲ. ನಿಮ್ಮ ಸಿಮೆಂಟ್ ಕಾಂಕ್ರೀಟ್ ಸರಿ ಹೋಗುತ್ತ? ಅದಕ್ಕೆ ಸರಿ ಆಗ್ತದೆ ತೊಂದ್ರೆ. ಕಲ್ಲಿನಕಿಂತ ಬೆಟರ್? ಕಲ್ಲಿನಕಿಂತ ಬೆಟರ್. ಕಾಲು ಜಾರಲ್ಲ? ಜಾರಲ್ಲ, ಕಾಲು ಜಾರೋದಿಲ್ಲ, ಮತ್ತೆ ಬೇಗ ಡ್ರೈ ಆಗ್ತದೆ. ಮತ್ತೆ ಅದು ಸಗಣಿ ಗಂಜಲ ಹಾಕ್ಲಿ, ತಾನಾಗಿ ಹರಿದು ಹೋಗ್ಬೇಕು, ಒಂದ್ ಕಡೆ ನಿಲ್ಬೇಕು, ಹಂಗೇನು ವ್ಯವಸ್ಥೆ ಮಾಡ್ತಾರೆ? ಸ್ವಲ್ಪ ಮಟ್ಟಿನ ಸ್ಲೋಪ್ ನಲ್ಲಿ ಇಳಿಜಾರು ಮುಖವಾಗಿ ಮಾಡೋದ್ರಿಂದ ಗಂಜಲ ಆಗ್ಲಿ ಅಥವಾ ಅವರ ಯೂರಿನ್ ಮೂತ್ರವಾಗ್ಲಿ ಸರಾಗವಾಗಿ ಹೋಗುವಂತ ಗೊಬ್ಬರಗೊಂಡಿ ಹೋಗ್ಲಿ ಅಂತ ವ್ಯವಸ್ಥೆ ಮಾಡಿದ್ರೆ. ಸಗಣಿಯನ್ನ ಒಂದ್ ಸ್ವಲ್ಪ ದಬ್ಬೇಕು ಕೈಲಿ, ಡೈಲಿ ತೆಗಿಲೇಬೇಕು ಅದನ್ನ, ಬಿದ್ದ ಹಾಗೆ ಅದನ್ನ ತೆಗಿಲೇಬೇಕು. ಅದು ಬಿದ್ದಂಗ ತೆಗಿತಿರೋ ಅಥವಾ ಹಿಂಗ? ಒಂದ್ ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ. ನಾವು ಒಂದ್ ಮೂರ್ ತಾಸು ಹೊರಗಡೆ ಬಿಡೋದ್ರಿಂದ ಅವರಿಗೂ ವ್ಯಾಯಾಮವಾದಾಗ ಆಗ್ತದೆ, ಮತ್ತೆ ಕೊಟ್ಟಿಗೆನೂ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಆ ರೀತಿ ವ್ಯಾಯಾಮ ಬೇಕಾ? ಹೌದು, ಬೇಕಾಗ್ತದೆ. ಇಲ್ಲಾದ್ರೆ ಕೈ ಕಾಲುಗಳೆಲ್ಲ ಗಂಟು ಬಾವು ಅಥವಾ ಕೈ ಕಾಲು ಹಿಡಿದ ಹಾಗೆ ಮಲಗುವುದು ಏಳುವುದಕ್ಕೆ ತ್ರಾಸಾಗುವುದು, ಈ ರೀತಿ ಎಲ್ಲ ಪ್ರಾಬ್ಲಮ್ ಬರುತ್ತೆ. ವರ್ಷದ ಎಲ್ಲಾ ಕಾಲದಲ್ಲಿ ಹಸಿರು ಮೇವು ಸಿಗ್ಲಿಕ್ಕಿಲ್ಲ ನಮ್ಗೆ? ಇಲ್ಲ, ನಮ್ಮಲ್ಲಿ ಆಗ್ತಿರೋದ ಏನು ಪ್ರಾಬ್ಲಮ್ ಇಲ್ಲ. ನಾನು 1 ಎಕರೆ ಮೇವನ್ನ ಬೆಳೆಸಿರೋದ್ರಿಂದ ಸಿಗ್ತದೆ, ಗ್ರೀನ್ ಗ್ರಾಸ್ ವರ್ಷಂ ಪೂರ್ತಿ ಸಿಗ್ತದೆ. ಯಾವ ಮೇವು ಬೆಳೀತಾ ಇದ್ರಿ? ನಾವು ಈ ಸದ್ಯ ಕೋವನ್ ಅಂತ ಹೇಳಿ ಒಂದ್ ತಳಿಯನ್ನು ಬೆಳೀತಾ ಇದ್ದೇವೆ. ಒಂದೇ ಸಾಕ? ಒಂದೇ ಅಂತಂದ್ರೆ ಈಗ ಅದನ್ನ ನೆಟ್ಟಿದ್ದು ಅದೇ ಉಂಟು, ಅದನ್ನೇ ಮೇವನ್ನೇ ಕತ್ತರಿಸಿ ಹಾಕ್ತೇವೆ. ನಮಗೆ ವರ್ಷಕ್ಕೆ 4-5 ಕಟಿಂಗ್ ಬರ್ತದೆ. ಈಗ 1 ಎಕರೆ ಹಾಕಿರಲ್ಲ, ಅರ್ಧ ಎಕರೆ ಏಕದಳ, ಅರ್ಧ ಎಕರೆ ದ್ವಿದಳ, ಹಿಂಗ ಹಾಕಿದ್ರೆ ಮೇವಿನ ವೈವಿಧ್ಯತೆ ಸಿಗ್ತಿತ್ತು, ಅವಕ್ಕೂ ತಿನ್ನಕ್ಕೆ ರುಚಿ ಹಾಕಿತ್ತು, ಒಂದ್ ಸ್ವಲ್ಪ ಹಾಲು ಇಳುವರಿ ಜಾಸ್ತಿ ಹಾಕಿತ್ತು. ಹಂಗೇನು ವಿಚಾರ ಮಾಡಿಲ್ಲ? ಏನು ವಿಚಾರ ಸದ್ಯಕ್ಕೆ ಮಾಡಿಲ್ಲ. ಹಂಗ್ ಮಾಡಿದ್ರೆ ಸರಿಯಲ್ಲ? ಮಾಡ್ಬೋದು ಸರ್, ಮಾಡ್ಬೋದು. ಬರೀ ಚಪಾತಿನ ಎಷ್ಟು ತಿಂತೀರಿ? ಪಲ್ಯ ಬೇಕಲ್ಲ, ಅದು ಡ್ರೈ ಫ್ರೂಟ್ ಕೊಡ್ತೇವೆ, ಒಣ ಹುಲ್ಲು, ಆನಂತರ ಗೋವಿನ ಜೋಳ ಅಥವಾ ಬಿಳಿ ಜೋಳದಂಟ ಹಾಕ್ತೇವೆ, ಒಂದ್ ಹೊತ್ತು ಹಾಕ್ತೇವೆ. ತಂಬರ್ತೀರಿ? ಪರ್ಚೇಸ್ ಮಾಡೋದು. ಎಲ್ಲಿಂದ ತರ್ತೀರಿ? ಅದು ಅತ್ಲಾಗಿ ರಾವಣಬೆನ್ನೂರು ಹುಬ್ಳಿ ಆ ಕಡೆಯಿಂದ ಬರ್ತದೆ. ಅದನ್ನ ತಂದು ಕೊರೆದು ಒಟ್ಟಿರ್ತದೆ, ಒಟ್ಟು ಮಾಡಿರ್ತೀರಿ? ಹೌದು ಸರ್. ಸಣ್ಣಗೆ ಕೊರೆದಿಟ್ಟಿರ್ತೀರಿ? ಹೌದು, ನುಚ್ಚಿ ಅದಕ್ಕೆ ಸಣ್ಣಗೆ ಕಟ್ ಮಾಡಿ. ಬೇಗ ಬೇಕಾದ ಕಟ್ ಮಾಡೋದು ಅಥವಾ ಹೆಂಗ? ಅದು ಹಾಗೂ ಮಾಡಬಹುದು, ಇಲ್ಲ ಒಮ್ಮೆ ಕಟ್ ಮಾಡಿ ಇಡಬಹುದು. ಒಣ ಮೇವಿನ ಜೊತೆ ಹಸಿ ಮೇವು ಎರಡನ್ನು ಕೊಟ್ಟಾಗ ಆಸೆ ಅವು ಇಷ್ಟಪಟ್ಟು ತಿಂತವ? ತಿಂತವ, ಚೆನ್ನಾಗಿ ತಿಂತವೆ. ಯಾವುದೇ ಒಂದು ಬರೀ ಒಂದೇ ನಮ್ನಿ ಕೊಡೋದಕ್ಕಿಂತ ಎರಡು ಮಿಕ್ಸ್ ಮಾಡಿ ಕೊಡೋದ್ರಿಂದ ಒಂದೊತ್ತು ಗ್ರೀನ್ ಗ್ರಾಸ್, ಒಂದೊತ್ತು ಬೆಳೆ ಹುಲ್ಲು, ಒಂದೊತ್ತು ಫಾರ್ಡರ್ ಇದು ಗೋವಿನ ಜೋಳ ಅಥವಾ ಬಿಳಿ ಜೋಳದ ಮೇವನ್ನು ಕೊಡೋದ್ರಿಂದ ಹಾಲಿನಲ್ಲೂ ಹೆಚ್ಚಿನ ಉತ್ಪಾದನೆ ಆಗ್ತದೆ, ಆಕಳಿಗೂ ಆ ವೈವಿಧ್ಯತೆ ತಿನ್ನಿ ಆಹಾರವನ್ನ ಕೊಟ್ಟಂಗೆ. ತಿಂಡಿ ಕೊಡಬೇಕು ಅದಕ್ಕಂತಾರ, ದಾಣಿ ಹಾಕ್ಬೇಕು, ದಾಣಿ ಮಿಶ್ರಣ ತಿಂಡಿ ಕೊಡಬೇಕು. ಅವನ್ ಕೊಂಡ್ಕೊಂತೀರ? ಹೌದು, ಅದನ್ನ ಪರ್ಚೇಸ್ ಮಾಡಿ. ಎಲ್ಲಿಂದ? ನಮ್ಮ ಶಹರದಿಂದಾನೆ ತಗೊಳ್ತೇವೆ. ಖಾಸಗಿ ಅವರಿಂದ? ಹೌದು, ಖಾಸಗಿ ಅವರಿಂದ. ಈ KMF ಅವರು ಮಾರ್ತಿರ್ತಾರೆ? ಅದು KMF ಎಂದು ಹಾಕ್ಬೋದು, ಹಾಕೋದಿಲ್ಲ ಅಂತ ಹೇಳಿಲ್ಲ. ಒಮ್ಮೊಮ್ಮೆ ಶಾರ್ಟೇಜ್ ಅಥವಾ ಸಿಗದೆ ಇರೋದ್ರಿಂದ ನಮ್ಗೆ ಅನುಕೂಲ ತಕ್ಕಂತೆ ನಾವು ಖಾಸಗಿಲ್ಲೇ ತಗೊಳ್ತೇವೆ. ಅಂದ್ರೆ ನಮಗೆ ಅಲ್ಲಿ ಉತ್ಕೃಷ್ಟವಾದಂತ ಆಹಾರನು ಆಗ್ಬೇಕು, ಜೊತೆಗೆ ನಮಗೆ ಆರ್ಥಿಕವಾಗಿ ಕೂಡ ಒಳ್ಳೇದಾಗಬೇಕು. ಮತ್ತೆ ಬಂದಂತ ಕರುಗಳನ್ನು ಕೂಡ ನಿರ್ವಹಣೆ ಮಾಡೋದ್ರಿಂದ ನಮಗೆ 1 ವರ್ಷ 2 ವರ್ಷದಲ್ಲಿ ಅವು ಕೂಡ ಒಂದು 15-20 ಸಾವಿರ ರೂಪಾಯಿ ಕೊಡ್ತಾವ ನಮಗೆ. ಅವು ನಿರ್ವಹಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಮಾಡ್ತಾ ಇದ್ರಿ? ಏನದಕ್ಕೆ ಕಾಳಜಿ ವಹಿಸ್ತೀರಿ? ಅವಳಿಗೆ ಮೊದಲನೇದಾಗಿ ಕರು ಹುಟ್ಟಿದ ದಿನಕ್ಕೇನೆ ಅವಳ ಹುಕ್ಕಳ ಬಳ್ಳಿಯನ್ನ ನಾವು ಕಟ್ತೇವೆ, ರೋಗ ನಿರೋಧಕ ಇದಾಗದೆ ಇದ್ದ ಯಾವುದೇ ರೀತಿಯಲ್ಲಿ. ಆ ನಂತರ ಅವಳಿಗೆ ಹುಟ್ಟಿದ ಮೊದಲನೇ ಹೊತ್ತಿನ ಗಿಣ್ಣದ ಹಾಲು ಅಂತೇವೆ, ಅದನ್ನೇ 1.5-2.5-3 ಲೀಟರ್ ಅಷ್ಟು ಕುಡಿಸೋದ್ರಿಂದ ಅವುಗಳ ಶಕ್ತಿ ಅಥವಾ ಆ ಕರುವಿನ ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಆ ನಂತರ ಪ್ರತಿದಿನ 2-2.5 ಲೀಟರ್ ಹಾಲನ್ನ ಕರುವಿಗೆ ಕೊಡ್ತೇವೆ. ಅಂದ್ರೆ ನೇರವಾಗಿ ಕುಡಿತೇವ ಅಥವಾ ಕುಡಿತೇವೆ? ಅಷ್ಟು ಒಂದು ದಿನ ಮಾತ್ರ ಬಾಟ್ಲಿಯಲ್ಲಿ ಹೋಯ್ತೇವೆ, ಆ ನಂತರ ಕುಡಿತಾವು. ಅದು ಇಷ್ಟೇ ಕುಡ್ದಿದೆ ಅಂತ ಗೊತ್ತಾಗ್ತಾ ನಿಮ್ಗೆ? ನಾವು ಪ್ರಮಾಣದಲ್ಲೇ ಕೊಡ್ತೇವೆ, ಅಳತೆ ಮಾಡಿಯೇ ಕೊಡ್ತೇವೆ. ಕರೆದು ಅಂದ್ರೆ ಹಾಲು ಹಿಂಡಿ ಆನಂತರ ಕೊಡ್ತೀರಿ? ಹೌದೌದು, ಡೈರೆಕ್ಟ್ ಕೆಚ್ಚಲಿಗೆ ಬಿಡುವುದಿಲ್ಲ. ಹಂಗ ಆ ರೀತಿ ನಾವು ಹಾಲು ಕರೆದು ಅದಕ್ಕೆ ಒಂದು ಪಾತ್ರೆಯೊಳಗೆ ಹಾಕಿದಾಗ ಕುಡಿತಾವ? ಕುಡಿತಾವೆ, ಕುಡಿತಾವೆ. ಅವನು ನೀರು ಮತ್ತೆ ಹಾಲಿನ ವ್ಯತ್ಯಾಸ ಗೊತ್ತಾಗ್ತಾವ? ಹಾ, ನೀರು ಕುಡಿಯೋದಿಲ್ಲ, ಹಾಲು ಹಾಲಿಟ್ಟರೆ ಗೊತ್ತಾಗ್ತದೆ ಕುಡಿತಾವೆ. ಆಸೆ ಪಟ್ಟು ಕುಡಿಯುತ್ತವೆ, ಇಷ್ಟಪಟ್ಟು ಕುಡಿತಾವೆ. ಅವಕ್ಕೂ ಬೇರೆ ಕಟ್ಟಬೇಕಾ ಕರುಗಳಿಗೆ? ಬೇರೆನೆ ಕಟ್ಟಬೇಕು, ಇಲ್ಲಾದ್ರೆ ಇದು ಮತ್ತೆ ಮಲೆ ತಿನ್ಲಿಕ್ಕೆ ಅಥವಾ ಇದು ಕಳಲಿಕ್ಕೆ ಹೋಗುತ್ತೆ, ಸಮಸ್ಯೆ ಮಾಡ್ತದೆ. ತಂದೆಗೆ ತಾಯಿಗೂ ಸಿಕ್ಕ ಹೋಗಿ ಉದ್ದು ಹಾಲು ಕಾಯಕ್ಕೆ ಹೋದ್ರೆ ತೊಂದರೆ ಆಗುತ್ತೆ, ತೊಂದರೆ ಆಗ್ತದೆ. ಹೌದು. ಮತ್ತೆ ಈ ರೀತಿಯಾಗಿ ಅದಕ್ಕೊಂದು ಮನೇನು ಆಯ್ತು, ಅವನ್ನೆಲ್ಲನೂ ಮಾಡ್ತಾ ಇದ್ರಿ, ಮತ್ತೆ ಒಂದು ಆಳು ಕಾಳು ಅದನ್ನೆಲ್ಲನು ಖರ್ಚು, ಮತ್ತೆ ಅದಕ್ಕೆ ಬೇಕಾದಂತ ಮೇವು ಕೊಂಡ್ಕೋಬೇಕು, ಹಿಂಡಿ ಕೊಂಡ್ಕೋಬೇಕು, ದಾಣಿ ಕೊಂಡ್ಕೋಬೇಕು, ಬಹಳ ಖರ್ಚಾಗುತ್ತಾ ಏನಂತ? ಅದು ನಾವು ಸ್ವಂತ ಮಾಡೋದ್ರಿಂದ ಲಾಭದಾಯಕವನ್ನಾಗಿ ಮಾಡ್ಕೊಳ್ಬಹುದು, ಶಹರಕ್ಕೆ ತಂದು ಕೊಟ್ರೆ ಲಾಭದಾಯಕವಾಗಿ ಮಾಡ್ಕೋಬಹುದು. ನನಗೇನು ಇವತ್ತಿನವರೆಗೆ ಏನು ಅದರಿಂದ ನುಕ್ಸಾನ್ ಅಂತೀರ ಆಗಿಲ್ಲ, ಲಾಭದಲ್ಲೇ ಇದೆ. ಹೌದಾ? ಅಂದ್ರೆ ಎಷ್ಟು ಹಾಲು ಬರ್ತಾ ಇದೆ ನಿಮಗೆ ಈಗ? ನಮ್ದು 4-6 ಆಕಳಿದೆ ಅಂತಂದ್ರೆ, ಎರಡು ಡ್ರೈನ್ ಅಲ್ಲಿ ಇದ್ರೆ ಅಂದ್ರೆ ಗಬ್ಬದಲ್ಲಿ ಡ್ರೈ ಇರ್ತದೆ, ಒಂದೆರಡು ಆಕಳಿ 3 ತಿಂಗಳ ಅಥವಾ 4 ತಿಂಗಳ ಹೀಗೆ ಗಬ್ಬ ಇರ್ತದೆ, ಎರಡು ದಣೆ ಕರು ಹಾಕಿರ್ತದೆ. ನಮ್ಗೆ ಅವರೇಜ್ ದಿನಂಪ್ರತಿ 35-40 ಲೀಟರ್ ವರೆಗೆ ಹಾಲು ಬರ್ತದೆ. ಹೆಂಗ್ ಲೀಟರ್ ಮಾರ್ತೀರಿ? ನಾವಿಲ್ಲಿ 40 ರೂಪಾಯಿ ಲೀಟರ್ ಮಾರ್ತೇವೆ. ನಿಮ್ದು ಪ್ಯಾಕ್ ಅಥವಾ ಹೆಂಗ? ಪ್ಯಾಕ್ ಇಲ್ಲ, ಲೂಸ್ ಹಾಲೇ ಕೊಡ್ತೇವೆ. ಯಾರು ನಿಮಗೆ ನಿಮ್ದಾದಂತ ಕಸ್ಟಮರ್ಸ್? ಕಸ್ಟಮರ್ಸ್ ನಮ್ದೇ ಆದ ಕಸ್ಟಮರ್ಸ್ ಇದ್ದಾರೆ. ಅದಕ್ಕೊಬ್ಬರು ಆಳು ಅವರೇ ತಂದ? ಇಲ್ಲ ಇಲ್ಲ, ಅದನ್ನೆಲ್ಲ ನಾನೇ ಮಾಡ್ತೀನಿ. ಹಾಗಾಗಿ ಈ ರೀತಿ ನಾವೇ ಸ್ವಂತ ಮಾಡೋದ್ರಿಂದ ಲಾಭದಾಯಕ, ಬೇರೆದವ್ರು ಮಾಡಿದ್ರೆ ಲಾಭದಾಯಕ ಅಲ್ಲ ಅಂತ ಹೇಳ್ತಾರೆ. ಯಾಕೆ? ಬೇರೆ ಅಂದ್ರೆ ಖರ್ಚು ವೆಚ್ಚ ನಿರ್ವಹಣಾ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ, ಹಾಗಾಗಿ ಯಾರನೇ ಲೇಬರ್ ಇಟ್ಟರು ಅವ್ರಿಗೆ ಪಗಾರು ಗೊತ್ತಾಗ್ತದೆ. ಹೌದು ಹೌದು ಸರ್. ಮತ್ತೆ ನೀರಿನ ನಿರ್ವಹಣೆ ಕೂಡ ಬಹಳ ಮುಖ್ಯ, ಮತ್ತೆ ಲಸಿಕಾ ಕಾರ್ಯಕ್ರಮ ವರ್ಷದಲ್ಲಿ ಇಂತಿಂತ ಲಸಿಕೆಯನ್ನು ಹಾಕಿಸ್ಲೇಬೇಕು, ಅವನ್ನೆಲ್ಲ ಕಾಳಜಿ ತಗೊಂತೀರಿ? ಹೌದು ಸರ್, ಅದೆಲ್ಲ ಆ ಟೈಮಿಗೆ ಅದನ್ನ ಹಾಕಿಸ್ತೇವೆ. ನೀವು ಡಾಕ್ಟರ್ಗೆ ಹೇಳ್ತೀರಾ ಅಥವಾ ಅವರೇ ಬರ್ತಾರ? ಹೇಗೆ? ಡಾಕ್ಟರು ಸಾಮಾನ್ಯವಾಗಿ ಬರ್ತಾರೆ, ಅವರೇ ಇಂಥ ಟೈಮಿಗೆ ಇರ್ತದೆ ಅಂತೇಳಿ ಫೋನ್ ಮಾಡಿ ಹೇಳಿರ್ತಾರೆ, ಅವಾಗ ತಂದು ಹಾಕಿಸಿ ಹಾಕೊಟ್ಟು ಹೋಗ್ತೇವೆ. ಇನ್ನು ಏನಾದರೂ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ನಾವು ಇಲ್ಲಿ ಮೌಲ್ಯವರ್ಧನೆಗೊಳಿಸ್ಲಿಕ್ಕೆ ಸಾಧ್ಯ ಹಂಗೆ ಅನಿಸಿದೆಯಾ ಏನಾದರೂ? ಹಾಂ, ಇನ್ನೂ ನಾವು ಪ್ರಯತ್ನ ಪಟ್ಟರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ದನ ಸಾಕೋದ್ರಿಂದ ಈ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಶಹರ ಹತ್ತಿರ ಇರ್ತಕ್ಕಂಥವ್ರು ಮಾಡೋದ್ರಿಂದ ಲಾಭದಾಯಕವಾಗಿ ಮಾಡ್ತೀವಿ. ಸಗಣಿ ಗಂಜಲ ಏನು ಮಾಡ್ತೀರಿ? ನಾವು ಅದನ್ನು ಗೊಬ್ಬರ ಗ್ಯಾಸ್ ಅಂತ ಬಳಸ್ಕೊತೇವೆ. ಆಯ್ತು, ಗೊಬ್ಬರ ಗ್ಯಾಸ್ ಆದ್ಮೇಲೆ ಸ್ಲರಿ ಬರ್ತದೆ, ಏನು ಮಾಡ್ತೀರಿ? ಅದನ್ನು ಕಾಂಪೋಸ್ಟ್ ಮಾಡಿ ಅದನ್ನು ಗೊಬ್ಬರ ಮಾಡಿ ಅದನ್ನು ನಮ್ದು ಬೆಳೆಗಳಿಗೆ ತೆಂಗೋ ಅಥವಾ ಭತ್ತನೋ ಅಡಿಕೆಗೋ ಅದಕ್ಕೆ ಉಪಯೋಗ ಮಾಡ್ಕೊಳ್ತೇವೆ ಅಷ್ಟೇ. ಮತ್ತೆ ಅದರಿಂದ ಮತ್ತೆ ಏನು ಮಾಡಿ ಜಾಸ್ತಿ ಮಾಡಲ್ಲ ಅದರಿಂದ? ಮತ್ತೆ ಅದರಿಂದ ಅದಷ್ಟು ಅಂದ್ರೆ ಡೈರೆಕ್ಟ್ ಆಗಲ್ಲ ಅದನ್ನ, ಅದಕ್ಕೆ ನಾವು ಹೊರಗಿಂದ ಸೊಪ್ಪು ಈ ಎಲೆ ಒಣಗಿದ ಎಲೆಗಳು ಕಸ ಕಡ್ಡಿ ಎಲ್ಲ ಹಾಕಿ ಗೊಬ್ಬರ ಮಾಡಿ ಅದನ್ನ ಬೆಳೆಗಳಿಗೆ ಕೊಡ್ತೀವಿ. ಎಷ್ಟೋ ರೈತರು ಎರೆ ಗೊಬ್ಬರ ಮಾಡಿ ಮಾರಾಟ ಮಾಡೋದು ಮಾಡ್ತಾರೆ, ಅದನ್ನು ಮಾಡೋರು ಇದ್ದಾರೆ, ಮಾಡ್ತಾರೆ. ಹೆಚ್ಚಾಗಿ ಅವರವರಿಗೆ ಬೇಕಾಗುವಷ್ಟು ಮಾಡ್ಕೊಂಡು ಅವರ ಬೆಳೆಗಳಿಗೆ ಕೊಡುವವರು ಇದ್ದಾರೆ. ನೇರವಾಗಿ ಹಾಕೋದಕ್ಕೂ ಎರೆ ಗೊಬ್ಬರ ತಯಾರು ಮಾಡಿ ಹಾಕೋದಕ್ಕೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಹಾಗೇನು ಅನಿಸ್ಲಿಲ್ಲ, ಎಲ್ಲ ಇರ್ತವೆ. ಅದು ನಮಗೇನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿಲ್ಲ. ಎರಡನ್ನು ಹೋಲಿಸ್ಲಿಕ್ಕೆ ಆಗಿಲ್ಲ. ಅಂದ್ರೆ ಕೆಲವೊಂದು ಜನ ಏನ್ ಮಾಡ್ತಾರೆ ಅಂದ್ರೆ, ಎರೆ ಗೊಬ್ಬರ ತಯಾರು ಮಾಡಿ ಮಾರಾಟ ಮಾಡೋದ್ರಿಂದ ನಮ್ಮ ಹೊಲಕ್ಕೆ ಎಷ್ಟು ಬೇಕು ಸ್ವಲ್ಪ ಆದ್ರೆ ಸಾಕು, ಅಷ್ಟೆಲ್ಲ ತಗೊಂಡು ಏನ್ ಮಾಡೋಣ, 6 ಆಕಳ 4 ಕರು ಈ ಒಟ್ಟು 10 ದನದ ಸಗಣಿ ದಿನಾನು ಬರ್ತಾ ಇರತ್ತೆ, ಮತ್ತೆ ಬೆಳೆಯುಳಿಕೆ ಸಾಕಷ್ಟು ಇರುತ್ತೆ, ನಮ್ಗೆ ಹೊಲಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಉಳಿದಿದ್ದೇನೂ ಎರೆ ಗೊಬ್ಬರ ತಯಾರು ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದು ಲಾಭದಾಯಕ, ನಮ್ಗೆ ಎರಡು ರೀತಿಯಿಂದ ಅನುಕೂಲ ಹಿಂಗಂತಾರೆ. ಹೌದು, ಅದು ಹಾಗೆ ಮಾಡಿದ್ರು ಲಾಭದಾಯಕವಾಗಿ ಆಗಬಹುದೇನೋ, ನಾನಿನ್ನು ಟ್ರೈ ಮಾಡಿ ಮಾಡ್ತೀನಿ ಸರ್. ಹೌದು ಸರ್, ಅದಕ್ಕೂ ಕೂಡ ಇಲಾಖೆಯಿಂದ ಸೌಲಭ್ಯ ಇದೆ, ಕೃಷಿ ಇಲಾಖೆಯವರು ಎರೆ ತೊಟ್ಟಿಯನ್ನ ಕಟ್ಟಲಿಕ್ಕೆ ಅದಕ್ಕೆಲ್ಲ ಸೌಲಭ್ಯ ಕೊಡ್ತಾರೆ, ಅದನ್ನು ಬಳಸ್ಕೋಬಹುದು. ಮತ್ತೆ ಹೇಗೆ ನಿಮ್ಗೆ ಆಳು ಕಾಳುನು ಆಯ್ತು, ನಿಮ್ಮ ತೋಟಗಾರಿಕೆ ಬೆಳೆಗಳು ಆಯ್ತು, ಕೃಷಿ ಬೆಳೆಗಳಾಯ್ತು, ಇವನ್ನೆಲ್ಲನೂ ಮಾಡ್ಕೋಂತ ಮಾಡ್ತಾ ಇದ್ರಿ? ನಾನು ಹೈನುಗಾರಿಕೆ ಮಾಡಿದ್ರಿಂದಾನೆ ಹೆಚ್ಚು ಅನುಕೂಲ ಆಯ್ತು, ಲಾಭದಾಯಕ ಆಯ್ತು ಅಂತ ಅನ್ಸುತ್ತ, ಅಥವಾ ಕೃಷಿನೇ ಅಥವಾ ತೋಟಗಾರಿಕಾ ಬೆಳೆಗಳು ಇವೇ ನಮಗೆ ಲಾಭದಾಯಕ ಇದ್ದು ಅಂತ ಅನ್ಸುತ್ತೆ? ಕೃಷಿ ಮಾಡ್ಲಿಕ್ಕೆ ಹೈನುಗಾರಿಕೆ ಇದ್ರೆ ಮಾತ್ರನೇ ಕೃಷಿ ಲಾಭದಾಯಕವಾಗುತ್ತದೆ, ಇಲ್ಲ ಅಂತಂದ್ರೆ ಕೃಷಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಬೆಳೆಗಳು ಇಳುವರಿ ಪ್ರಮಾಣ ಯಾವಾಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರೋದಿಲ್ಲ ಅಂತೇಳಿ ನನ್ನ ಅನುಭವ. ಅಂದ್ರೆ ಒಂದಕ್ಕೊಂದು ಪೂರಕವಾಗಿ ಮಾಡ್ಕೋಬೇಕಾಗ್ತದೆ, ಎರಡನ್ನೂ ಒಟ್ಟಿಗೆ ಜೋಡಿಸ್ಕೊಂಡೇ ಹೋಗಬೇಕಾಗ್ತದೆ. ಮತ್ತೆ ತೆಂಗು ಹಾಕಿರಲ್ಲ, ಬರೀ ತೆಂಗಿನೊಳಗ ಅನೇಕ ಒಳ ಬೆಳೆಗಳನ್ನ ಹಾಕೋಬಹುದು, ಅವನ್ನೇನ್ ಮಾಡಿಲ್ಲ? ಮಧ್ಯದಲ್ಲಿ ಚಿಕ್ಕು ಹಲಸು ಇವುಗಳೆಲ್ಲ ಇದೆ, ಕಾಳು ಮೆಣಸಿಗೆ ಸಿಕ್ಕಾಬಿಟ್ಟು ಬೇಡಿಕೆ ಇದೆ. ಅದು ನಮ್ದು ಅಡಿಕೆ ತೋಟದಲ್ಲಿ ಮಾಡಿದ್ದೇವೆ ಅದನ್ನ, ಅಡಿಕೆ ಅರ್ಧ ಅಡಿಕೆ ತೋಟದಲ್ಲಿ ಕಾಳು ಮೆಣಸು ಕೋಕೋ, ಏಲಕ್ಕಿ, ಕಾಫಿ, ಅರಿಶಿನ ಎಲ್ಲ ಮಾಡಿದ್ದೇವೆ. ಹೇಗೆ ಅನ್ಸುತ್ತದು? ಅದರಿಂದ ಉಪ ಬೆಳೆಗಳಾಗಿ ನಮಗೆ ಇತರೆ ಖರ್ಚುಗಳಿಗೆ ಆಗುವಷ್ಟು ಬರ್ತದೆ. ನಮ್ಮ ಸಣ್ಣ ಪುಟ್ಟ ಅನ್ಸುತ್ತೋ ಅಥವಾ ಅದು ಅಡಿಕೆಗಿಂತ ಜಾಸ್ತಿನೇ ಇದೆ? ಅಡಿಕೆಗಿಂತ ಜಾಸ್ತಿ. ಒಮ್ಮೊಮ್ಮೆ ಮಾರ್ಕೆಟಿನ ರೇಟಿನ ಮೇಲೆ ಅವಲಂಬನೆ. ಒಮ್ಮೊಮ್ಮೆ ಅಡಿಕೆಗಿಂತ ಕಾಳುಮೆಣಸಿನಲ್ಲಿ ಜಾಸ್ತಿ ಬರುವುದುಂಟು. ಹಂಗಾಗಿದೆಯಾ? ಆಗಿದೆ, ಒಂದ್ಸಲ ಆಗಿದೆ. ಕಾಳುಮೆಣಸಿನ ಕಟಾವಾಗಿ ಮಾರಾಟ ಮಾಡಿದರೆ ಈಗ? ಹೌದು, ಮಾಡಿದೆ. ಅಂದ್ರೆ ಸಾಕಷ್ಟು. ಈಗ ಎಷ್ಟು ಕಟಾವಾಗಿದೆ ನಿಮ್ದು ಕಾಳುಮೆಣಸು? ಅಂದ್ರೆ ಎಷ್ಟು ವರ್ಷದ ಬೆಳೆ ಅದು? ಅದು ವರ್ಷಕ್ಕೊಮ್ಮೆ ಬರ್ತದೆ ಬೆಳೆ ಅಲ್ಲ. ಅದನ್ನ ಹಾಕಿ ಎಷ್ಟು ವರ್ಷ ಆಯ್ತು? ಹಾಲ್ಕಿ ಸಾಮಾನ್ಯ 12 ವರ್ಷದ ಮೇಲೆ ಆಗಿದೆ. ಹಂಗಾಗಿ ಈಗ ಇಳುವರಿ ಕೊಡುವಂತ ಸಂದರ್ಭ ಇಳುವರಿ ಕೊಡ್ತಾ ಇದೆ. ಅದನ್ನ ಸ್ವಚ್ಛವಾಗಿ ಕಟಾವು ಮಾಡಿ ಸರಿಯಾಗಿ ಒಣಗಿಸಿ ಪ್ಯಾಕ್ ಮಾಡಿ ಮಾರಾಟ ಮಾಡಿದ್ರೆ ವಿದೇಶಕ್ಕೂ ಕೂಡ ಸಾಕಷ್ಟು ಬೇಡಿಕೆ ಇದೆ. ಇತ್ತಿತ್ತಲಾಗಿ 1 ಎಕರೆದೊಳಗೆ ನಾವು ಕನಿಷ್ಠ 2.5-3 ಲಕ್ಷ ರೂಪಾಯಿ ನಾವು ತೆಗಿಬಲ್ವಿ ಅಂತ ಹೇಳ್ತಾರೆ. ಹೌದು ಸರ್, ಈಗ ಒಳ್ಳೆ ಬೆಳೆ ರೇಟ್ ಇದೆ ಈಗ. ಆ ಪ್ರಮಾಣದಲ್ಲಿ ಅಡಿಕೆಗೆ ಅದು ಸರಿ ಸರಿಯಾಗಿ ಈಗ ಹೋಗ್ತಾ ಬರ್ತಾ ಇದೆ. ಹಂಗಾಗಿ ಸ್ವಲ್ಪ ಭೂಮಿಯೊಳಗೆ ನಾವು ಅಲ್ಲಿರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಪರಿಪೂರ್ಣವಾಗಿ ಬಳಸ್ಕೊಳ್ಳೋದು ಬಹಳ ಮುಖ್ಯ. ಹೌದು ಸರ್, ಅವನ್ನೆಲ್ಲಾನು ಮಾಡಿ ಈಗ ಆಲ್ರೆಡಿ ನೀವು ಖುಷಿಯಿಂದ ಇದ್ರಿ ಅಂತ ಹೇಳಿದ್ರಿ. ಹೌದು, ನಮಗೆ ಕೃಷಿ ಮಾಡೋದ್ರಿಂದ ನಮಗೇನು ಖುಷಿಯಾಗಿದೆ ಬಿಟ್ರೆ ನಮಗೇನು ಇದೇನೋ ಆಗಿಲ್ಲ, ತೊಂದರೆ ಏನೋ ಆಗಿಲ್ಲ. ಆಕಳವನ್ನ ನಂಬಿ ಯಾರು ಕೆಟ್ಟವರು ಇಲ್ಲ. ಹೌದು ಸರ್, ಹೌದು ಸರ್. ಭೂಮಿಯನ್ನ ನಂಬಿನ ಯಾರು ಕೆಟ್ಟಿಲ್ಲ. ಕೆಟ್ಟಿಲ್ಲ ಸರ್. ಹೌದು ಸರ್, ಒಳ್ಳೇದಾಗಲಿ. ಕೃಷ್ಣಮೂರ್ತಿ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ಒಟ್ಟಾರೆ ಹೈನುಗಾರಿಕೆ ಮತ್ತು ಕೃಷಿ ತೋಟಗಾರಿಕೆ ಬೆಳೆಗಳಲ್ಲಿ ಅನುಭವವನ್ನ ಹಂಚಿಕೊಂಡ್ರೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಸೀತಾಪುರದ ಕೃಷ್ಣಮೂರ್ತಿ ನರಸಿಂಹ ಹೆಗಡೆ ಅವರೊಂದಿಗೆ ಹೈನುಗಾರಿಕೆ ಮತ್ತು ಕೃಷಿ ಈ ವಿಷಯವಾಗಿ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಳಿಗೆ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. 2 ವಾರಕ್ಕೆ 3 ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೇ ಔಷಧ ಸೇವಿಸಬೇಕು. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಕ್ಟ್ರೇ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನ್ ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ ಹೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೇ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.